ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ್ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಆತ್ಮೀಯ ಶ್ರೋತೃ ಬಾಂಧವರೇ, ಹೊಸ ವರ್ಷದ ಕೊಡುಗೆಯಾಗಿ ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರ ಕೆಲವು ಹೊಸ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ. ಶೀಘ್ರದಲ್ಲೇ ಅವತರಿಸಿ ನಿಮ್ಮನ್ನು ಅವು ರಂಜಿಸಲಿವೆ. ನಿರೀಕ್ಷಿಸಿ. ಕೆಲವೇ ದಿನಗಳಲ್ಲಿ FM ಕಂಪನಾಂಕ 101.8 MHz ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೇಲೆ ಹೊಸ ಕಾರ್ಯಕ್ರಮಗಳ ಲಗ್ಗೆ. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ 100ಕ್ಕೆ 100 ಇದರಲ್ಲಿದೆ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಪಡೆಯಿರಿ 100ಕ್ಕೆ 100 ಡಾಲ್ಮಿಯ ಡಾಲ್ಮಿಯ ಸಿಮೆಂಟ್ ಫ್ಯೂಚರ್ ಟುಡೇ ರೈತ ಬಾಂಧವರೇ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ ಎಲೆಬಳ್ಳಿಯ ಬೇಸಾಯದಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ ತಾಲೂಕಿನ ಚೊಂಡಿ ಗ್ರಾಮದ ಕೃಷಿಕ ಶ್ರೀಶೈಲಗೌಡ ಮೇಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಹರುಳಿ ಅವರು. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಮುದ್ದೇಬಿಹಾಳ ತಾಲೂಕು ಚೊಂಡಿ ಗ್ರಾಮದ ಶ್ರೀಶೈಲಗೌಡ ಮಲ್ಲನಗೌಡ ಮೇಟಿ ಅವರ ತೋಟದೊಳಗಿದ್ದೀವಿ. ಅವರ ತೋಟವನ್ನ ನೀವು ಹೊಕ್ಕರ ನೀವು ಎಲ್ಲೋ ಮಲೆನಾಡಿಗೆ ಬಂದಂತಹ ಒಂದು ಅನುಭವ ನಿಮಗಾಗ್ತದೆ. ಯಾಕಪ್ಪ ಅಂತಂದ್ರೆ ಅವರು ವೀಳ್ಯದೆಲೆಯನ್ನ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಭಾಗದೊಳಗೆ ವೀಳ್ಯದೆಲೆಯನ್ನ ನೋಡುವುದಿಲ್ಲ, ಆದರೂ ಶ್ರೀಶೈಲಗೌಡ ಅವರು ಒಂದು ಒಳ್ಳೆ ಪ್ರಯೋಗವನ್ನು ಮಾಡಿದ್ದಾರೆ. ವೀಳ್ಯದೆಲೆಯನ್ನ ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಬೆಳೆಗಳು ಕೂಡ ಅದಾವ. ಸುಮಾರು ಕಳೆದ 25 ವರ್ಷಗಳಿಂದ ಅವರು ಕೃಷಿ ಒಳಗೆ ತೊಡಗಿಕೊಂಡಿದ್ದಾರೆ, ಒಳ್ಳೆ ಅನುಭವವನ್ನ ಅವರು ಪಡೆದಿದ್ದಾರೆ. ಯಾವ ರೀತಿ ಸ್ವಲ್ಪ ಜಮೀನಿದ್ರು ಕೂಡ ನಾವು ಒಳ್ಳೆ ಇಳುವರಿಯನ್ನು ತಗೋಬಹುದು, ಒಳ್ಳೆ ಆದಾಯವನ್ನ ಮಾಡಿಕೊಳ್ಬಹುದು, ಯಾವ ರೀತಿ ಯೋಜನೆ ಮಾಡಿ ನಾವು ಬೆಳೆಗಳನ್ನ ಪರಿವರ್ತನೆ ಮಾಡಿ ಬೆಳೆದ್ರೆ ನಾವು ಯಾವ ರೀತಿ ಪ್ರಗತಿ ಸಾಧಿಸಬಹುದು ಅನ್ನೋದನ್ನ ನಾವು ಅವರಿಂದ ತಿಳ್ಕೊಳ್ಬಹುದು. ಇವತ್ತ ನಾವು ಶ್ರೀಶೈಲಗೌಡ ಅವರನ್ನ ಮಾತಾಡ್ಸೋಣ, ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಶ್ರೀಶೈಲಗೌಡ ಅವರ. ನಮಸ್ಕಾರ. ಒಕ್ಕಲ್ತನ ಮಾಡೋದಕ್ಕಿಂತ ಮೊದಲು ಟೇಲರಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರಿ, ಅದರ ನಂತರ ತಂದೆಯವರ ಒಂದು ಪ್ರೇರಣೆಯಿಂದ ಅವರ ಒಂದು ಮಾರ್ಗದರ್ಶನದೊಳಗೆ ಕೃಷಿಗೆ ಬಂದೆ, ಆ ನಂತರ ಸುಮಾರು 25 ವರ್ಷಗಳು ಕಳೆದು ಹೋದವು, ಸಾಕಷ್ಟು ಪ್ರಯೋಗಗಳನ್ನ ಮಾಡಿರಿ ಅಂತ ಹೇಳಿ ಅನ್ನುವಂತಹ ಮಾತನ್ನ ತಾವು ಹಂಚಿಕೊಂಡಿದ್ದೀರಿ. ಯಾವ ರೀತಿ 25 ವರ್ಷಗಳಲ್ಲಿ ತಾವು ಈ ಬೆಳೆಗಳನ್ನು ಬೆಳೆದಿರಿ, ವಿಶೇಷವಾಗಿ ಈಗೇನು ವೀಳ್ಯದೆಲೆಯನ್ನು ನಾವು ನೋಡ್ತಾ ಇದ್ದೀವಿ, ಆ ಕೃಷಿ ಯಾವ ರೀತಿ ನಿಮಗೆ ಅನಿಸ್ತಾ ಇದೆ, ಅದರ ಅನುಭವಗಳು ಏನು ನಮ್ಮ ರೈತರ ಜೊತೆಗೆ ಹಂಚೋತೀರಿ? ಸರ, ನಾವು 25 ವರ್ಷದಿಂದ ಇದು ತೋಟ ಮಾಡ್ಕೊತ ಬಂದೇವ್ರಿ. ಮೊದಲ ಟೇಲರಿಂಗ್ ಮಾಡ್ತಿದ್ದೇವ್ರಿ, ಅದರೊಳಗ ನಮ್ಮ ತಂದೆಯವರು ತೀರ್ಕೊಂಡ ಮ್ಯಾಗ ನಮ್ಗೆ ಅನಿವಾರ್ಯ ಆಯ್ತು, ತೋಟ ಮಾಡ್ಬೇಕಾಯ್ತು. ಅದಕ್ಕೆ ಅಲ್ಲಿಂದ ಕಾಯಿಪಲ್ಯ ಬೆಳಿತಿದ್ದೇವಿ, ಶೇಂಗಾ ಉಳ್ಳಿಗಡ್ಡಿ ಎಲ್ಲ ತರ ಬೆಳೆದೇವ್ರಿ. ಅದ್ರಾಗ ನಮ್ಗೊಂದು ಅಷ್ಟೊಂದು ಅನಿಸ್ಲಿಲ್ಲ, ಆಗ ಎಲೆಬಳ್ಳಿ ಮಾಡ್ಬೇಕಂತ ಹೇಳಿ ಇಲ್ಲಿ ನಮ್ಮಲ್ಲಿ ಸಮೀಪದ ಕಾನ್ನಾಳ ಊರಾಗ ಎಲೆಬಳ್ಳಿ ಇತ್ತು, ಅದನ್ನ ತಮ್ಮಂದು ಎಲೆಬಳ್ಳಿ ಮಾಡಿದೇವ್ರಿ. ಅಲ್ಲಿಂದ ನಮ್ಗೆ ಒಂದು ಗುಂಟೆಕ 2000 ನಮ್ಗೆ ಅನುಭವ ಇದು ಸಿಕ್ಕೈತ್ರಿ. ಈಗ ಕನಿಷ್ಠ ಒಂದ್ ಎಕರೆ 50,000 ಒಂದ್ ತಿಂಗಳಿಗೆ ಅಂತ ತಗೋತೇನ್ರಿ ನಾನು. ಆಮೇಲೆ ಅದು ಬರೇ ಒಂದೇ ಅಂತಲ್ಲ, ಅಲ್ಲಿ ಸುತ್ತ ಒಂದ್ 50 ತೆಂಗಿನ ಗಿಡ ಅದಾವ್ರಿ, ಆಮೇಲೆ ಕಾಯಿಪಲ್ಯ ಬೆಳಿತೇನ್ರಿ, 6 ದನ ಅದಾವ್ರಿ. ಇದೆಲ್ಲ ನಾನು ಒಂದ್ ಹಿಡಿನೂ ಸರ್ಕಾರಿ ಗೊಬ್ಬರ ಹಾಕೋದಿಲ್ರಿ, ಎಲ್ಲಾನು ಬರೇ ಸಾವಯವ ಇದೆ ತೋಟಕ್ಕೆ, ಇದನ್ನ ಬೆಳೆಸ್ತೇನ್ರಿ. ರೋಗನು ಕಡಿಮೆ ಆಕದ್ರಿ ಅದು, ಅದರಿಂದ ನಾನು ಹೆಚ್ಚಿಗೆ ಆದಾಯ ತಗೋತೇನೆ. ಬರೇ ನಂದು 2 ಎಕರೆ 29 ಗುಂಟೆ ಅಷ್ಟೇ. ಈಗ ಎಲೆಬಳ್ಳಿ ಏನು ತಾವು ಹೇಳಿದ್ರಿ, ಎಲೆಬಳ್ಳಿಯಿಂದ ಸಾಕಷ್ಟು ಲಾಭ ಅದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ, ಅದರ ಕ್ಷೇತ್ರ ಎಷ್ಟಿದೆ, ಮತ್ತ ಯಾವ ತಳಿಯನ್ನ ನೀವು ಬೆಳೀತಾ ಇದ್ದೀರಿ, ಏನೇನು ಉಪಚಾರ ಮಾಡ್ತಾ ಇದ್ದೀರಿ ಎಲೆಬಳ್ಳಿಗೆ, ಮತ್ತ ಅದ್ರ ಮಾರಾಟ ಹೆಂಗ್ ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳ್ತೀರಿ? ಮೊದಲ ಒಂದ್ ಎಕರೆಕ್ ಸ್ವಲ್ಪ ಕಡಿಮೆ ಇತ್ತು ರೀ, ಅದನ್ನ ನಾನು 45,000-50,000 ತನಕ ತಗೊಂಡಿರಿ ಒಂದ್ ತಿಂಗಳಿಗೆ. ಆನಂತರ ಈಗ ಅದು 8-9 ವರ್ಷ ಆಗಿಂದ ಅದು ಮಳಿ ಹೆಚ್ಚಾಗಿ ಫೇಲ್ ಆಯ್ತು ರೀ. ಆದ್ಮೇಲೆ ಆಚೆ ಕಡೆ 8 ಗುಂಟೆ ಅಷ್ಟೇ ಐತಿ ರೀ ಸದ್ದ. 8 ಗುಂಟೆಕ್ ಮೊನ್ನೆ ತಿಂಗಳ ಒಂದೊಂದ್ ತಿಂಗಳಿಗೆ 18,000 ತನಕ ನಾ ತಗೋತೇನ್ರಿ. ಅದ್ ರಗಡ ಅನುಕೂಲ ಐತಿ ರೀ ಅದ್ರೊಳಗೆ, ಅದು ಮ್ಯಾಗಿನ ತಪ್ಪಲ ತೆಗೆದ್ರೆ ದನಗಳು ಬದುಕ್ತಾವ್ರಿ. ನಮ್ಗೆ ಯಾವುದೇ ತರದಿಂದ ಒಟ್ಟು ಎಲೆಬಳ್ಳಿಯಿಂದ ನಮ್ಗೆ ಹೆಚ್ಚಿಗೆ ಅನುಕೂಲ ಆಗೈತಿ. ಅಂದ್ರೆ ಒಂದು ತಿಂಗಳಿಗೆ ಒಬ್ಬರ ಪಗಾರ ಬೀಳ್ತದ, ಅಂದ್ರೆ ವರ್ಷ ಪೂರ್ತಿ ಇದು ಬೆಳೆ ಇರ್ತದ ನಿಮ್ಮಲ್ಲಿ? ಹಾ ಸರ್, ತಿಂಗಳಿಗೆ 25 ದಿವಸ ಹಿಡ್ಕೊಂಡು ಒಂದು ತಿಂಗಳದೊಳಗಾಗಿ ಕಟ್ ಮಾಡ್ತಾರೆ. ಸ್ವಲ್ಪ ದಿವಸ ನಮ್ಗೆ ಎಲೆ ಜಲ್ದಿ ಬೇಕಂದ್ರೆ ಅವರು ತಾಳಿಕೋಟೆ ಕೊಟ್ಟಿನ್ರಿ ಭಗವಾನ. 11 ವರ್ಷ ಆಯ್ತಾರೆ ನಾ ಮಾಡಕತ್ತಿ ಎಲೆಬೇಳೆ ಮಾಡಕತ್ತಿ. 11 ವರ್ಷದಿಂದ ಅವನೇ ಖರೀದಿ ಮಾಡ್ತಾನ್ರಿ. ಅವಾಗ ಒಂದು ಫಿಕ್ಸ್ ರೇಟ್ ಕೊಟ್ಟಿರ್ತೇವ್ರಿ ನಾವು. ಈ ಎಲ್ಲಾ ಮಷಿಗೆ ನಾವು ಮಾತು ಮುಗಿಸ್ತೇವೆ ಅಂದ್ರೆ ಮುಂದಿನ ಎಲ್ಲಾ ಮಷಿ ತನಕನು 2,22,50 ರೂಪಾಯಿ ಒಂದು ಹುಲ್ಲ ಕೊಟ್ಟೇವ್ರಿ. ಒಂದು ಪಿಚ್ಚಿಗೆ 250 ಇಲ್ಲ ರೀ. ಅಂತ ಒಂದು 100 ಪಿಚ್ ಆದಾಗ ಒಂದು ಹುಲ್ ರೀ. ಅಂತ ಒಂದು ಹುಲ್ಲಿಗೆ 2,250 ರೂಪಾಯಿದಾಗ ನಾ ಕೊಟ್ಟಿನ್ರಿ. ಅದಕ್ಕೆ ನಮ್ಗೆ 1 ವರ್ಷ ತನಕನು ಅವ 1 ರೂಪಾಯಿ ಮಾರಿದ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕ್ರಿ. ಅವ 1,000 ರೂಪಾಯಿ ತಗೊಂಡ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕು. ಆ ತರ ನಾವು ಅವ್ರಿಗೆ ನಮ್ಗೆ ಮೊದಲು ಹೊಂದಾಣಿಕೆ ಮಾಡ್ಕೊಂಡ್ಕೇಶಿ ಆ ತರ ಮಾತಾಡ್ಕೊಂಡು ಹಂಗ ಹೊಂಟೇವ್ರಿ. ಅಂದ್ರೆ 1 ವರ್ಷದ ನೀವು ಮಾತಾಡ್ತೀರಿ ಮೊದಲು? 1 ವರ್ಷದ ಮಾತಾಡ್ತೀರಿ. ಇದು ಯಾವಾಗಿಂದ ಶುರುವಾಗಿದ್ದು ನೀವು ಎಲೆಬೇಳೆ ಬೆಳೆಯೋದಕ್ಕೆ? ನಾನು ಈಗ 11 ವರ್ಷ ಆಯ್ತು ಸರ್ ಈ ಸದ್ ಎಲೆಬೇಳೆ ಮಾಡಕತ್ತಿರಿ. ಈಗೇನು ನೀವು ತಳಿ ಬೆಳೆದಿರಿ, ಅದ್ರ ಜೊತೆಗೆ ಅದಕ್ಕೆ ಆಧಾರ ಕೂಡ ಬೆಳೆದಿರಿ, ನುಗ್ಗಿ ಗಿಡಗಳನ್ನು ಬೆಳೆದಿರಿ, ಚೊಗಚಿ ಬೆಳೆದಿರಿ, ಯಾವ ರೀತಿ ಇದನ್ನ ನೀವು ತಿಳ್ಕೊಂಡು ಇದ್ರೊಳಗೆ ಏನಾದ್ರು ಟ್ರೈನಿಂಗ್ ತಗೊಂಡ್ರೆ ಹೆಂಗ, ಅಥವಾ ಯಾರು ನಿಮಗೆ ಕಲಿಸಿದ್ರು? ನಮಗೇನು ಯಾರು ಕಲಿಸಿಲ್ರಿ, ಹಿಂಗ ಒಬ್ರು ನೋಡೊಬ್ರು. ನಮ್ಮ ಊರಾಗಂತೂ ಒಟ್ಟ ಎಲೆಬೇಳೆ ಇದ್ದಿದ್ದಿಲ್ರಿ. ನಾನು ಕಾನ್ನಾಳಕ್ಕೆ ಕಂಬಿ ತಗೊಂಡು ಹೋಗಿದ್ರಿ ಶ್ರೀಶೈಲಕ್ಕೆ ಸ್ವಾಮಿಗಳು, ಅವ್ರ ಜೋಡಿ ನಾವು ಹೋಗುದು ಬರೋದು ಮಾಡ್ತಿದ್ದೀರಿ. ಶ್ರೀಶೈಲಕ್ಕೆ ಹೋಗಿ ಬರೋ ಹೊತ್ನಾಗ ಅವ್ರು ಎಲೆಬೇಳೆ ಚಲೋ ಐತ್ರಿ ಗೌಡ್ರ ಹಂಗಿಂಗ್ ಹೇಳಿದ್ರಿ. ಆನಂತರ ನಾವು ಮಾಡ್ತೇವ್ರಿ ಅಂದ್ರೆ ನಿಮ್ಮಲ್ಲಿ ಸರಿ ಆಗ್ತದಿಲ್ಲ ಅಂದ್ರು. ನಮ್ಮಲ್ಲಿ ಊರಾಗ ಹಿರಿಯರು ಒಂದಿಷ್ಟು ಮಂದಿ ಬ್ಯಾಡ್ರಿ ನಮ್ಮಲ್ಲಿ ಸರಿ ಆಗುದಿಲ್ಲ ಯಾಕೆ ಮಾಡ್ತೀರಿ ಸುಮ್ನೆ ಹಾಳಾಕಿರಿ ಅಂದ್ರು. ಪ್ರಯತ್ನ ಮಾಡ್ಬೇಕಲ್ಲ, ಮೊದಲು ಮನುಷ್ಯಾಗ ಅನುಭವ ಮುಖ್ಯ ಅಂತ ತಿಳ್ಕೊಂಡು ನಾ ಮಾಡಿದಿನ್ರಿ. ಅದ್ರ ನಾನು ಸಕ್ಸಸ್ ಆಗಿನ್ರಿ. ಸರ್ಕಾರದಿಂದ ನಮ್ಗೆ ಕಿರದಳ್ಳಿ ಸಾಹೇಬ್ರನ್ನು, ಗೋವಿಂದ ರೆಡ್ಡಿ ಸಾಹೇಬ್ರನ್ನು ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ನಮ್ಗೆ ಇಲ್ಲಿ ಒಂದು ಚಿಕ್ಕಡ್ಯಾಮ್ ಸಣ್ಣ ಬಾಂದಾರ, ಅದರಲ್ಲಿಂದ ಬಾಯಿಗಳು ನೀರು ಹಚ್ಚಿಗಾಗ್ಯಾವ್ರಿ. ಹಿಂಗಾಗಿ ನಮ್ಗೆ ಅನುಕೂಲ ನೀರಿಂದ ಕೊರತೆ ಇಲ್ಲರಿ, ಅನುಕೂಲ ಆಗೈತಿ ನಮ್ಗೆ. ಅಂದ್ರೆ ನೀರಿನ ವ್ಯವಸ್ಥೆ ಯಾವ ರೀತಿ ಅದ ನಿಮ್ಮಲ್ಲಿ? ಏನು ಬಾವಿ ಅದನ ಬೋರ್ವೆಲ್ ಅದನ ಅಥವಾ ಈಗ ತಾವು ಹೇಳಿದ್ರಲ್ಲ ಬಾಂಧಾರದಿಂದ ನೀರಾವರಿ ಆಗ್ತದ ಅಂತೇಳಿ? ನಮ್ಗ ಬಾವಿನ ಐತ್ರಿ ಸರ. ಮೊದಲ ನಮ್ಮ 60 ಫೂಟ್ ಬಾವಿ ಅದಾವ್ರಿ, ಒಟ್ಟ ನೀರ್ ಇದ್ದಿದ್ದಲ್ರಿ. ಇವೆಲ್ಲ ಬಾಂಧಾರ ಮಾಡಿ ಎಲ್ಲ ನೀರ್ಗೆ ನಿಂದ್ರಿಸಿದ ಹಳ್ಳನ ಏಕ ಸರ್ ನಿಂದಿರ್ತದ್ರಿ, ಅದು ಬಾವಿಗೆ ನೀರ್ ಹೆಚ್ಚಿಗೆ ಆಯ್ತ್ರಿ. ಹೆಚ್ಚಿಗೆ ಆದಿಂದ ಮತ್ತೆ ನಮಗೂ ಏನೇನೋ ಹೆಚ್ಚೆಚ್ಚಿಗೆ ಮಾಡ್ಕೋಬೇಕಂತ ಆಶಯ ಬಿದ್ದು ಮಾಡೇವ್ರಿ, ಮಾಡಿ ಚಲೋ ಆಗ್ಯಾದ್ರಿ. ಆಮೇಲೆ ಎರೆಹುಳದ ತೊಟ್ಟಿ ಕೊಟ್ಟಾರ್ರಿ. ನಾನು ಎರೆಹುಳದ್ರಿಂದ ಹೆಚ್ಚಿಗೆ ನಮ್ಮ ಭೂಮಿ ಫಲವತ್ತತೆ ಆಗೈತಿ. ಈಗೇನು ನೀವು ವೀಳ್ಯದಲ್ಲೇ ಬೆಳೀತಾ ಇದ್ದೀರಲ್ಲ, ಇದಕ್ಕೆ ಎರೆ ಗೊಬ್ಬರನೂ ಕೂಡ ತಾವು ಹಾಕ್ತಾ ಇದ್ರಿ. ಈಗ ಎರೆಹುಳ ತೊಟ್ಟಿ ಮಾಡಿರಲ್ಲ, ಅದ್ರದ್ದು ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಸಾವಯವನೇ ಬೆಳೀತಾ ಇದ್ರಿ. ಔಷಧ ರಾಸಾಯನಿಕ ಗೊಬ್ಬರಗಳು ಇವನ್ನೇನು ಬಳಸ್ತಾ ಇದ್ರಿ ನೀವು ಹೆಂಗ ಎಲೆಬಳ್ಳಿ ಒಳಗ? ಎಲೆಬಳ್ಳಿ ಒಂದು ಹಿಡಿನೂ ನಾ ಸರ್ಕಾರಿ ಗೊಬ್ಬರ ಹಾಕಿಲ್ರಿ. ಇವೆಲ್ಲ ಸಾವಯವ ಗೊಬ್ಬರ ರೀ. ಎಮ್ಮಿಗಳದಾರಿ, ಎಮ್ಮಿ ಹೆಂಡಿ ಗೊಬ್ಬರ ಹಾಕ್ತೇನ್ರಿ. ಆಮೇಲೆ ಇದೇ ಎರೆಹುಳದ ಗೊಬ್ಬರ ಮಾಡೀನ್ರಿ, ಎರೆಹುಳದ ಗೊಬ್ಬರ ಹಾಕಿ ಅಷ್ಟೇ. ಮತ್ತೆ ನಾ ಒಂದು ಹಿಡಿನೂ ಸರ್ಕಾರಿ ಗೊಬ್ಬರ ಹಾಕಲ್ರಿ, ಒಂದು ಔಷಧ ಹೊಡೆಯಂಗಲ್ರಿ, ಅದಕ್ಕೇನು ರೋಗನೂ ಬರಂಗಿಲ್ರಿ ಅಷ್ಟೇ ರೀ. ಅದ್ರದ್ದೇನು ಖರ್ಚು ಕಡಿಮೆ ರೀ. ಅದು ಮನೆಯವರು ಮಾಡೋರಿದ್ರೆ 50,000 ರೂಪಾಯಿ ಉಳಿತದೆ ರೀ. ನಾ ಬೆಳ್ಳಿ ಕಟ್ಟಿಸ್ಬೇಕಂದ್ರೆ ಮಾತ್ರ ಆಳು ಹಚ್ಚಿ ಕಟ್ಟಿಸ್ತೇನೆ ರೀ. ಉಳಿದ ನಾವು ನೀರು ಉಣಿಸೋದು ಒಳಗೆ ಹತ್ರ ಕಸ ಅಂತೂ ಹೇಳುದೇ ಇಲ್ಲರಿ, ಅದರೊಳಗೆ ನೆಲ್ಲ ಆಗಿಬಿಡ್ತಲ್ರಿ, ಒಟ್ಟ ಒಳಗೆ ಕಸ ಹೇಳುದಿಲ್ರಿ. ಶಿಶಲ್ಗೌಡವ್ರೆ, ಈಗ ನೋಡ್ತೀವಿ ನೀವು ಎಲೆಬಳ್ಳಿ ಬೆಳೆದ್ರಿ, ಅದ್ರ ಜೊತೆಗೆ ಬಾಳೆ ಅದ ಮೇವಿನ ಬೆಳೆಗಳನ್ನು ಬೆಳೆದಿರಿ, ಕಾಯಿಪಲ್ಯ ಬೆಳೀತಾ ಇದ್ದೀರಿ, ಮತ್ತೆ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನ ಮಾಡ್ತಾ ಇದ್ದೀರಿ, ಮತ್ತೆ ಬೇರೆ ಕೂಲಿ ಆಳುಗಳು ಬೇಕಾಯ್ತಪ್ಪ ಅಂತಂದ್ರೆ ಅಥವಾ ಯಾವ್ದಾರ ಒಂದು ವಿಶೇಷ ಕೆಲಸಗೆ ತಾವು ಹೇಳ್ದಂಗ ಸಿಂಬಿ ಕಟ್ಟುವಂತ ಒಂದು ಸಮಯದೊಳಗೆ ಅವಾಗೂ ಆಳುಗಳು ಬೇಕಾಗ್ತಾವ ಅಂತ ಹೇಳಿದ್ರಿ. ಯಾವ ರೀತಿ ದಿನನಿತ್ಯದ ಚಟುವಟಿಕೆಗಳು ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಯಾವುದೇ ಕೆಲಸ ಅಂದ್ರೆ ಬೇರೆಯವರಿಗೆ ಹಚ್ಚಲಾರದೆ ನಿಮ್ಮ ಮನೆಯವರೇ ಕೂಡ್ಕೊಂಡು ಮಾಡುವಂತ ಒಂದು ಕೆಲಸ ಎಲ್ಲ ಈ ತೋಟದೊಳಗೆ ನಡೆದ ಅಂತಂತೀರಿ? ಇದು ನಾವು ಹೆಚ್ಚಿಗೆ ಬಂದ ಟೈಮ್ದಾಗ ಆಳು ಹಚ್ತೇವ್ರಿ. ಈಗ ಸ್ವಲ್ಪ ಸಾರ ಇತ್ತಂದ್ರೆ ನಾವೇ ಮಾಡ್ಕೋತೇವ್ರಿ. ಈ ನೀರು ಉಣಿಸೋದಕ್ಕೆ ಅದಕ್ಕೆ ಏನು ಆಳು ಹಚ್ಚಂಗಿಲ್ರಿ. ಮ್ಯಾಗ ತಪ್ಪಲ ತೆಗೆದು ಏನೆಲ್ಲ ನಾವು ಮಾಡ್ಕೋತೇವ್ರಿ. ಈ ಬೆಳ್ಳಿ ಕಟ್ಟೋದು, ಸಿಂಬಿ ಹಾಕೋದು, ಇಂಥ ಬಂದ ಟೈಮ್ದಾಗ ಆಳು ಹಚ್ಚಿ ಕೆಲಸ ಮಾಡಿಸ್ಕೋತೇವ್ರಿ. ಈಗ ನಮ್ಮ ಮನೆಯಾಗ ನಾವು 5 ಜನ ಮೆಂಬರ್, ನಾನು ನಮ್ಮ ಹೆಂಡತಿ ನಮ್ಮ 3 ಮಂದಿ ಮಾಕಡ್ರಿ. ಒಬ್ಬಕಿ ಮಗಳನ್ನ ಸೆಕೆಂಡ್ ಪಿ ಯು ಸಿ ಮುಗಿದಿಂದ ಲಗ್ನ ಮಾಡಿಕೊಟ್ಟೇನ್ರಿ. ಒಬ್ಬಕಿ ಮಗಳು ಇನ್ನ ಸೆಕೆಂಡ್ ಪಿ ಯು ಸಿ ಕಲಿಯಕತ್ತಾಳ್ರಿ. ಒಬ್ಬ ಮಗನ ಹಾರ್ಟಿಕಲ್ಚರ್ ಗೌರ್ಮೆಂಟ್ ಸೀಟ್ ಸಿಕ್ಕದ್ರಿ ಅವಂಗ. ಅವನು ನಾವು ಇದೇ ಒಕ್ಕಲ್ತನದೊಳಗ ಬಾಳ ಅನುಭವ ಐತ್ರಿ ಅವಂಗ. ಅದ್ರ ಸಂಬಂಧ ಅವನು ಇದೇ ಹಾರ್ಟಿಕಲ್ಚರ್ ಮಾಡೋ ಸಂಬಂಧ ಅವಾಗಿಲ್ಲೇ ಬಾಗಲಕೋಟೆ ಸೀಟ್ ಸಿಕ್ಕೈತಿ, ಅವನ್ ಅಲ್ಲಿಗೆ ಕಳಿಸ್ಬೇಕು ಅನ್ನುವಂತ ತೀರ್ಮಾನ ಮಾಡೇನ್ರಿ. ಬಹಳ ಸಂತೋಷ ಆಗ್ತದ ಶೇಷಲ್ಗೌಡವರ, ನೀವು ಚಿರಂಜೀವನನ್ನ ತೋಟಗಾರಿಕಾ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಸಾಮಾನ್ಯವಾಗಿ ನಾವು ನೋಡ್ತೀವಿ ರೈತರಾದಂಥವ್ರೇ ಮಕ್ಕಳನ್ನ ಒಕ್ಕಲ್ತನ ಕಲಿಯೋದಕ್ಕೆ ಕಳಿಸೋದಿಲ್ಲ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಬೇರೆ ಏನರೇ ಆಗಲಿ, ಸರ್ಕಾರಿ ನೌಕರಿ ಸಿಗಲಿ ಅವರಿಗೆ, ಆದರೆ ಒಕ್ಕಲತನಕ್ಕೆ ಅವ್ರನ್ನ ಇಳಿಸೋದು ಬೇಡ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಯಾವ ಒಂದು ನಿರ್ಧಾರವನ್ನು ತಗೊಳ್ರಿ? ಈಗ ಮೊದಲಿಂದಾದರೂ ನಾವು ಒಕ್ಕಲ್ತನದಾಗ ಬಂದೇವು ಅಂತಂದಾಗ, ಈಗಿಲ್ಲ ಅಂದ್ರೆ ನಾವು ನಮ್ಮ ಮಗನ ಬೇರೆ ನೌಕರಿ ಕಳಿಸ್ತೇವೆ ಅಂದ್ರೆ ನಾವು ತೋಟ ಮಾರ್ಬೇಕಾಕದ್ರಿ. ಆ ಉದ್ದೇಶದಿಂದ ನಮ್ಮ ತೋಟನೂ ಬೇಕು, ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡ್ಕೊಂಡು ಹೋಗ್ತಾರ, ಏ ಅದು ನೌಕರಿಕಿನ ಇದೇ ಅನುಕೂಲ ಐತಿ, ಇದೇ ಚಲೋ ಐತಿ ಅಂತೇಳಿ ಮಾಡ್ಕೊಂಡು ಹೋಗ್ತಾರ. ಅದ್ರಾಗ ಸ್ವಲ್ಪ ಹೆಚ್ಚಿನ ಅನುಭವ ಸಿಗ್ತೈತಿ ಅಗ್ರಿಕಲ್ಚರ್ ಅಂದ್ರೆ ಅಂತ ತಿಳ್ಕೊಂಡು ಕೇಸಿ ಹಾರ್ಟಿಕಲ್ಚರ್ ಇದು ಕಳಿಸಕತ್ತೇನೆ. ಈಗ ಏನು ನಿಮ್ಮ ಚಿರಂಜೀವಿ ಓದ್ತಾ ಇದ್ದಾರೆ, ಅವರಿಗೆ ತೋಟಗಾರಿಕೆ ಕಾಲೇಜ್ ಕಳಿಸ್ತಾ ಇದ್ದೀನಿ ಅಂತ ಇದ್ರಿ, ನಿಮ್ಮ ತೋಟದೊಳಗೆ ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲಿ ತನಕ ಆಗ್ಯದ ಅಂತೀರಿ ಒಕ್ಕಲ್ತನದ ಬಗ್ಗೆ? ಆಗ್ಯದ ಸರ್, ಅವ್ನು ನನಗಿನ ಅವ್ಗೆ ಹೆಚ್ಚಿಗೆ ಅನುಭವ ಆಗ್ಯದ. ನನಗ ನಮ್ಮ ಅಪ್ಪರ ಮಾಡ್ತಿದ್ರೆ ನಮ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ. ಈಗ ನಾವು ಸಣ್ಣವರಿರಕಾಗಿನ ನಮ್ಗೆ ಅದೇ ಕೆಲಸನ ಅವಂಗ ಹೇಳಕತ್ತೇವಲ್ರಿ, ಅವ್ನು ನನಗಿನ ಹೆಚ್ಚಿಗೆ ಅನುಭವ ಅವಂಗೆ ಆಗ್ಯದ್ರಿ. ಈಗೆಲ್ಲ ತಾನೇ ಟ್ಯಾಕ್ಟರ್ ಹೊಡಿತಾನ್ರಿ, ಏನು ಯಾವುದೇ ಎಲ್ಲ ತೋಟ ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾನ್ರಿ. ಈಗ ನಾಗರಪಟ್ಟಕ್ಕೆ ಸಾಲಿಗೆ ಹಚ್ಚಿದೇವ್ರಿ, ಬಂದಂದ್ರೆ ಸೀದಾ ತೋಟ ರೀ, ಉಳಿದು ಎಲ್ಲಿ ಊರಾಗ ಒಂದು ನಿಮಿಷನೂ ಖಾಲಿ ಇರಂಗಿಲ್ಲರಿ. ಅವ ಬಂದಂದ್ರೆ ತೋಟದಾಗ ದನಗಳ ಮೇಸುದು ಏನು ಒಟ್ಟು ಎಲ್ಲ ಹೆಚ್ಚಿಗೆ ನಮ್ದು ಇದು ಅಗ್ರಿ ಮಗನ ಹೆಚ್ಚು ಆಸೆ ಐತ್ರಿ. ಭಾಳ ಸಂತೋಷ, ನೀವು ಏನು ಒಕ್ಕಲ್ತನಕ್ಕೆ ಕಳಿಸಾಗತ್ತೀರಿ ಮಗನ ಓದೋದಕ್ಕೆ, ಮತ್ತೆ ಇದು ಬೇರೆಯವ್ರಿಗೂ ಕೂಡ ಮಾದರಿ ಆಗಲಿ ಅಂತೇಳಿ. ಯಾಕಪ್ಪ ಅಂತಾರೆ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಏನು ಒಕ್ಕಲ್ತನೇ ಬೇಡ, ನಾವು ಬಿಟ್ಟು ಬಿಡೋಣ ಇದ್ರೊಳಗೆ ಏನದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೀವು 2.5 ಎಕರೆ ಒಳಗೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಈ ಒಂದು ಇಷ್ಟೇ ಸಣ್ಣ ಜಮೀನೊಳಗೆ ಒಂದು ವರ್ಷಕ್ಕೆ ಈ ವೀಳ್ಯದೆಲೆ ತಾವು ಲೆಕ್ಕ ಹೇಳಿದ್ರಿ, ಉಳಿದ ಬೆಳೆಗಳೆಲ್ಲ ಕೂಡಿ ತರಕಾರಿಗಳಿರ್ಬೋದು, ಬಾಳೆ ಇರಬಹುದು, ಮೇವಿನ ಬೆಳೆಗಳಿರ್ಬೋದು, ಮೆಕ್ಕೆಜೋಳ ಇರಬಹುದು, ಯಾವ ರೀತಿಯಾದಂತಹ ಒಂದು ಆದಾಯ, ಯಾವ ರೀತಿಯಾದಂತಹ ಒಂದು ಖರ್ಚು, ಯಾವ ರೀತಿಯಾದಂತಹ ಒಂದು ಲೆಕ್ಕ ನಿಮಗೆ ಇದರಿಂದ ಸಿಗ್ತಾ ಇದೆ? ನೋಡಿ ಸರ್, ನಾವು ಎಲ್ಲಿ 1 ರೂಪಾಯಿನೂ ಹೊರಗೆ ಸಾಲ ಮಾಡಿಲ್ರಿ. ನಮ್ಮ 3 ಮಕ್ಕಳು ಸಾಲಿ ಕಲಿಸೀನ್ರಿ, ನಮ್ಮ ಮನೆ ಸಂಸಾರಕ್ಕೂ ಯಾವ್ದು ಕೊರತೆ ಇಲ್ಲಾರ್ದಂಗ ನಾ ಇದೇ 2.5 ಎಕರೆದೊಳಗನ ಮಾಡ್ಕೊಂಡು ಹೊಂಟೀನಿ. ಉಳಿದ ಕಡೆಯಕ್ಕೆ ಸ್ವಲ್ಪ ಜಮೀನು ಬೇರೆ ಮಾಡಿ, ನಮ್ಮ ತಾಳಿಕೋಟೆಗೆ ಇರ್ತಾರೆ ನಮ್ಮ ಪಾಟೀಲ್ ಸರ್ ಅಂತೇಳಿ, ಅವ್ರದ್ದು ನಮ್ಗೆ ಕೊಲ್ಲ ಐತ್ರಿ. ಅವ್ರ ತೋಟನ ಪಾಲಿ ಮಾಡಿ ಅವ್ರ ಕಬ್ಬಿಗೆ ಬಚ್ಚಿ ಅದು ಬೇರೆ ಇದು ಮಾಡ್ಕೊಂಡಿನ, ಅದರಿಂದ ಮನೆ ಕಟ್ಟಿಸ್ಕೊಂಡಿನಿ, ಏನೇನೋ ಅನುಕೂಲ ಮಾಡ್ಕೊಂಡೇವ್ರಿ. ಇಲ್ಲಿ ನಮ್ಮ ತೋಟದಾಗ ಮಾತ್ರ 2.5 ಎಕರೆದಾಗ ನಾವು 5 ಮಂದಿ ಯಾವುದಕ್ಕೂ ಕೊರತೆ ಇಲ್ಲಾರ್ದಂಗ ನಾವು ಬದುಕ್ತೇವ್ರಿ. ಅಂದ್ರೆ ನಿಮ್ಮ ಒಂದು ಲೆಕ್ಕದ ಪ್ರಕಾರ ಖರ್ಚು ಕಡಿಮೆ ಮಾಡಬೇಕು, ಮನೆ ಮಂದಿ ದುಡಿದು ಮತ್ತೆ ಈ ರಾಸಾಯನಿಕ ಅವು ಎಲ್ಲ ಬಳಸೋದನ್ನ ಬಿಟ್ಟು ಎಷ್ಟು ಸಾಧ್ಯದನೋ ಅಷ್ಟು ನಮ್ಮ ಒಕ್ಕಲ್ತನದೊಳಗೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಿರ್ತೈತಿ, ಬಂಡವಾಳ ಹಾಕೋದು ಅದನ್ನ ಕಡಿಮೆ ಮಾಡಿದ್ರೆ ಮತ್ತೆ ಪ್ಲಾನ್ ಮಾಡಿದ್ರೆ ಒಳ್ಳೆ ಆದಾಯ ಬರ್ತದ ಅಂತ ಹೇಳಿ ಹೇಳ್ತಾ ಇದ್ರಿ. ಹೌದು ಸರ್, ಅದ ನಮ್ಗೆ ಯಾಕಂದ್ರೆ ನಾವು 1000 ರೂಪಾಯಿ ಬೆಳಿತೇವೆ ಅಂತ ಹೇಳಿ ಬೆಳೆಯಕ್ಕೆ ಹೋದ್ರೆ 500 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿ ಲಾಭ ತಗೊಂಡ್ರೆ ಅದೇನು ಲಾಭ ಅಲ್ರಿ. ನಾವು 100 ರೂಪಾಯಿ ಖರ್ಚು ಮಾಡಿ 500 ರೂಪಾಯಿ ಲಾಭ ತಗೊಂಡೇವು ಅಂದ್ರೆ ನಮ್ಗೆ ಹೆಚ್ಚಿಗೆ ಉಳಿತದಲ್ರಿ. ಆ ಉದ್ದೇಶದಿಂದ ನಾವು 1 ಹಿಡಿನೂ ನಾವು ಸರ್ಕಾರಿ ಗೊಬ್ಬರ ಹಾಕೋದಿಲ್ರಿ. ಸರ್ಕಾರಿ ಗೊಬ್ಬರ ಈಗ 1500 ರೂಪಾಯಿ ಒಂದು ಪ್ಯಾಕೆಟ್ ಐತ್ರಿ. ಈಗ 1500 ರೂಪಾಯಿ ಖರ್ಚು ಮಾಡಿದೇವು ಅಂತ ನಮ್ಮ ಎಮ್ಮಿಗಳಿಗೆ ಅಟ್ಟಂದ ಹಾಕಿದ್ರೆ ಅದೇ ಹೆಂಡಿನ ಗೊಬ್ಬರ ಹಾಕಿದೆ ಅಂದ್ರೆ ಇದು ಸರ್ಕಾರಿ ಗೊಬ್ಬರ ಅಂದ್ರೆ 3 ತಿಂಗಳದಾಗ ಖಾಲಿ ಆಕೈತ್ರಿ. ಅದು ಮತ್ತೆ ಹಳ್ಳಿ ಮತ್ತೊಂದು ಪೀಕಿಗೆ ಮತ್ತೆ ಹಾಕ್ಬೇಕ್ರಿ. ಈಗ ನಾವು ಹೆಂಡಿ ಗೊಬ್ಬರ ಹಾಕಿದ್ರೆ 4 ವರ್ಷ ತನಕ ನಮ್ಗೆ ಬೆಳೆ ಬರ್ತದ್ರಿ ಅದ್ರೊಳಗೆ. ಅದಕ್ಕೆ ನಮ್ಗೆ ಈ ಸಾವಯವನ ಚಲೋ ಅಂತ ಹೇಳ್ಕೇಶಿ ಮತ್ತು ರೋಗ ರುಜಿನ ಏನು ಬರಂಗಿಲ್ರಿ ಅದಕ್ಕೆ ಅಂತ ತಿಳ್ಕೊಂಡು ನಾವು ಇದನ್ನ ಮಾಡಕತ್ತೀವಿ. ಈಗ ಹೆಂಡಿ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಆಮೇಲೆ ನಿಮ್ಮ ಹೊಲದೊಳಗೆ ಏನು ಇದು ಬರ್ತದಲ್ಲ ಅಂದ್ರೆ ಗಿಡಗಳ ತಪ್ಪಲ್ ಇರ್ತೈತಿ, ದಂಟಗಳಿರ್ತಾವ, ರೌದ್ ಇರ್ತೈತಿ, ಇಂಥವೆಲ್ಲ ನೀವು ಮತ್ತೆ ಮರುಪೂರಣ ಮಾಡ್ತಾ ಇದ್ರಿ ಹೊಲಕ್ಕೆ, ಮತ್ತೆ ಅದರಿಂದ ಗೊಬ್ಬರ ಮಾಡ್ತಾ ಇದ್ರಿ? ಮಾಡ್ತೇವೆ ಸರ್. ಅದು ಈಗ ಮೆಕ್ಕೆಜೋಳ ಹಾಕಿದೇವು ಅಂದ್ರೆ ಅದನ್ನ ರೂಟರ್ ಕಟ್ರಿ ರೂಟರ್ ಹೊಡಿತೇವ್ರಿ, ಅದು ಅಲ್ಲೇ ಒಳಗೆ ಗೊಬ್ಬರ ಬಿಡ್ತಾರೆ. ಅದು ಎರೆಹುಳ ಅದಾವ್ರಿ, ಸ್ವಲ್ಪ ತಂಪು ಮಳಿ ಹೆಚ್ಚಾಗ್ಲಿ ಇಲ್ಲ ನೀರು ಬಿಡುವ ಅದು ಎರೆಹುಳ ಬಂದ್ಕೆ ಅದನ್ನೆಲ್ಲ ತಿಂದು ಅದು ಗೊಬ್ಬರ ಮಾಡ್ತದ್ರಿ. ಅದು ಹೆಚ್ಚಿಗೆ ಎಲ್ಲಿ ಹಾಕಲಾರ್ದ ಏನಾರ ವೇಸ್ಟ್ ಇತ್ತಂದ್ರೆ ಅದನ್ನ ತಂದು ಎರೆಹುಳ ತೊಟ್ಟಿಗೆ ಹಾಕೇಶಿ ಅದನ್ನ ಗೊಬ್ಬರ ಮಾಡ್ತೇವ್ರಿ. ದನ ಕಾಲ ಒಂದಿಷ್ಟು ಹಾಕಿ ತುಳಿಸಾಡ್ಬಿಟ್ಟೇವು ಅಂದ್ರಿ, ಅದನ್ನ ತಂದು ಎರೆಹುಳ ತೊಟ್ಟಿಗೆ ಹಾಕಿದೇವು ಅಂತಂದ್ರೆ ಅದು ಗೊಬ್ಬರ ಆಗ್ತದ್ರಿ. ಅದು ವೇಸ್ಟ್ ಏನು ಮಾಡಂಗಿಲ್ಲ ಸರ್. ಅಂದ್ರೆ ವೇಸ್ಟ್ ಅನ್ನುವಂಥದ್ದು ಏನೂ ಇಲ್ಲೇ ಇಲ್ಲ, ಏನು ವೇಸ್ಟ್ ಮಾಡಂಗಿಲ್ಲ. ಈಗ ಸರ್ಕಾರ ಸಣ್ಣ ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತದೆ, ನೀವು ಯಾವ ರೀತಿ ಅದನ್ನ ತಗೊಂಡಿರಿ? ಸರ್ಕಾರದ ಸೌಲಭ್ಯನ ಏನು ತಗೊಂಡಿಲ್ರಿ, ಬೆಳೆ ಸಾಲ ಒಂದು ತಗೊಂಡಿ ನೋಡ್ರಿ, 50,000 ರೂಪಾಯಿ ಬೆಳೆ ಸಾಲ ಐತ್ರಿ. ಉಳಿದೇನದ ಅಗ್ರಿಕಲ್ಚರ್ ಆಫೀಸ್ಲಿಂದ ಇವು ಸಣ್ಣ ಪುಟ್ಟ ಪೈಪ್ ಪಿಂಕ್ಲರ್ ಪೈಪ್ ಇಂಥವೆಲ್ಲ ಕೊಟ್ಟಾರ್ರಿ. ಉಳಿದ್ದು ಮತ್ತೇನಿಲ್ಲ, ಅದ್ರ ಮ್ಯಾಗ ಒಂದು ಟ್ಯಾಕ್ಟರ್ ಮಾಡೀನ್ರಿ, ಸ್ವಂತ ಟ್ಯಾಕ್ಟರ್ ಐತ್ರಿ. ಇದೇ ನಮ್ಮ ಅಷ್ಟು ಹೊಡ್ಕೋತೀನಿ, ಪಾಲಿ ಮಾಡಿನ್ರಿ ಅಷ್ಟು ಹೊಡ್ಕೋತೀನಿ, ಹೊರಗೆ ಎಲ್ಲಿ ಬಾಡಿಗೆನೂ ಹೊಡೆಯಂಗಿಲ್ರಿ, ನಮ್ಮ ಅಷ್ಟು ಮಾಡ್ಕೊಂಡ್ಕೆ ಸೀನ ತರ್ತೀನಿ. ಆ ಡ್ರೈವರ್ನು ಇಟ್ಟಿಲ್ರಿ, ನಾವೇ ಮಾಡ್ತೀವ್ರಿ. ಅಂದ್ರೆ ಈಗೇನು ನಿಮ್ಮ ಒಕ್ಕಲ್ತನಕ್ಕೆ ಬೇಕಾಗುತ್ತದ ಸಾಧನಗಳಿರ್ಬೋದು, ಉಪಕರಣ ಇರ್ಬೋದು, ಅಥವಾ ಸೌಲಭ್ಯ ಇರ್ಬೋದು, ನಿಮ್ಮಲ್ಲಿ ಸಾಕಷ್ಟು ಅದ ಅಂತೀರಿ, ನಿಮ್ಮಷ್ಟು ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈಗ ಮಾಡ್ತೇವ್ರಿ ಸರ್, ನಮ್ಮಲ್ಲಿ ಈಗ ಅದೇ ನೀಗ್ಲಾರ್ದಾಗ ಅಷ್ಟೇ ಒಂದು ಆಳಿಸ್ತೀನಿ ರೀ, ಉಳಿದ ಟೈಮ್ದಾಗ ಎಲ್ಲಾನು ನಾವೇ ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ಬೇಕಾದಾಗ ಆಳುಗಳು ಕೂಲಿ ಸಿಗ್ತದಂತೀರಿ? ಸಿಗ್ತಾವ ಸರ್. ಈಗ ಅದು ನಾವು ಯಾರಿಗೆ ಉದ್ರಿ ಹೇಳಂಗಲ್ರಿ. ನಾಳೆಗೆ ಕೆಲಸಕ್ಕೆ ಯಾರನ್ನಾರ ಹಚ್ಚಬೇಕಂದ್ರೆ ಇವ ನನ್ನ ಬಳಿ ದುಡ್ಡು ಇರ್ಲಿಕ್ಕಂದ್ರೆ ನಿಮ್ಮ ತರಬಲ್ಲಿ ಎಲ್ಲಾರು ತಮ್ಮಂದು ಇಟ್ಕೊಂಡಿರ್ತೇನೆ ರೀ. ಅವ್ರು ಕೆಲಸ ಮುಗಿದ ತಕ್ಷಣ ಕೊಡ್ತೇನೆ ರೀ. ಅವ್ರು ನಮ್ಗೆ ಆಗಾಗ ಫೋನ್ ಹಚ್ತಾರೆ, ಗೌಡ್ರ ನಿಮ್ಮ ಕೆಲಸ ಐತೇನೋ ಬರ್ತೇವೆ ಅಂತ ಹೇಳಿ ಕೇಶಿ. ಅಷ್ಟು ನಾವು ಕರೆಕ್ಟ್ ಇಟ್ಕೊಂಡು ಹೊಂಟೇವೆ ಅಂತಂದಾಗ ಅವ್ರು ಬಂದ್ಕೆ ಕೆಲಸ ಮಾಡಿ ಹೋಕ್ಕಾರ. ಈಗ ನೀವು ನಿಮ್ಮ ತೋಟವನ್ನು ನೋಡಿದ್ರೆ ಬಹಳ ಅದ್ಭುತವಾಗಿ ಮಾಡಿರಿ. ತಾವು ಶಿಕ್ಷಣ ಕಲ್ತಿದ್ದು ಬಹಳ ಕಡಿಮೆ, ತಾವು ಹೇಳೋ ಪ್ರಕಾರ ಏಳನೇ ತನಕ ಕಲ್ತಿರ್ತಾವ. ಒಂದ್ ವೇಳೆ ಇನ್ನೂ ನಾನು ಹೆಚ್ಚಿಗೆ ಕಲಿಬೇಕಾಗಿತ್ತು, ಕೃಷಿನೇ ಕಲ್ತಿದ್ದೆ ಅಂತಾರೆ, ಇನ್ನೂ ಹೆಚ್ಚಿಗೆ ಪ್ರಗತಿ ಸಾಧಿಸಿದ್ದೆ ಅನ್ನುವಂಥದ್ದು ಏನಾದರೂ ಎಂದಾದ್ರೂ ಮನಸ್ಸೊಳಗೆ ಬಂದದ? ಅದೇನಿಲ್ಲ ಸರ್, ನನಗೆ ಬಂದಿಲ್ಲರಿ, ಏನಿಲ್ಲ. ಇದನ್ನ ಮಾಡ್ಕೊಂಡು ಹೊಂಟೆ ಅಂದಾಗ ಇದೇ ರೂಟ್ನಾಗ ಹೊಂಟೆ ಅಂದಾಗ ಅದನ್ನ ಮತ್ ಬೇರೆ ರೂಟ್ಯಾಗ ಹುಡುಕ್ಬೇಕ್ರಿ ನಾವು? ಅಲ್ಲ ಅಂದ್ರೆ ನಿಮಗೆ ಶಿಕ್ಷಣ ಇನ್ನೂ ಹೆಚ್ಚಿಗಿತ್ತು ಅಂತಂದ್ರೆ ಇದರೊಳಗೆ ಇನ್ನಷ್ಟು ನಾವು ಶಕ್ತಿವಂತರ ಆಗ್ತಿದ್ವಿ ಅಂತ ಅನ್ನುವಂತಹ ಒಂದು ಭಾವನೆ ಇರ್ತದ? ಅಲ್ಲ ಇತ್ತಲ್ಲ ಸರ್, ಆದ್ರೆ ಅದ್ ಕಠಿಣ ಪರಿಸ್ಥಿತಿನ ಹಂಗಿತ್ತರಿ ಅವಾಗ. ಈಗ ನಮ್ಮ ಅಣ್ಣರೊಬ್ಬರು ನೌಕರಿ ಹೋದ್ರೆ, ಈಗ ತೋಟ ಯಾರು, ಈಗ ನಾವು ಒಬ್ಬನು ಎಲ್ಲಿಗಾರ ಕಳಿಸಿ, ಇವನು ಸಾಲಿ ಕಲಿಸಿದ್ನಿ ಅಂದ್ರೆ ನಮ್ಮಪ್ಪ ಬೇರೆ ಕಡೆ ಹೋದ್ರೆ ನಾವು ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರು ಬಿಡಿಸಿದ್ರು. ಬಿಡಿಸಿ ನಮ್ಮನ್ನ ಇದಕ್ಕೆ ಹಚ್ಚಿದ್ರು, ಟೇಲರಿಂಗ್ ಮಾಡಕತ್ತಿವಿ. ಅವಾಗ ನಾನು ಫಸ್ಟ್ 93 ನಾನು ಇಲ್ಲಿ ಟೇಲರಿಂಗ್ ಕಲ್ತು ಬಂದಿನಿ ರೀ. 5 ರೂಪಾಯಿಗೆ ಒಂದು ಜಂಪರ್ ಹೊಲ್ತಿದ್ದೀನಿ ರೀ, 20 ರೂಪಾಯಿಗೆ ಒಂದು ಅಂಗಿ ಹೊಲ್ತಿದ್ದೆ. ಅಂಥ ಟೈಮ್ದಾಗನ ಒಂದು 5-6 ವರ್ಷ ಭಾಳ ಕಷ್ಟಪಟ್ಟೇವ್ ರೀ. ಆಮೇಲೆ ಈ ವ್ಯವಸಾಯ ಮಾಡಕತ್ತಿಂದ ಜರ ಹೆಚ್ಚೆಚ್ಚು ಮಾಡ್ಕೊತ ಹೊಂಟೇವ್ ರೀ. ಆದ್ರೂ ನಿಮ್ಮ ಒಂದು ಆಸೆ ಏನದ, ನಿಮ್ಮ ಮಗನ ಮೂಲಕ ಪೂರ್ತಿ ಆಗ್ತಾ ಇದೆ. ಮಗನನ್ನು ಕೂಡ ನೀವು ಕಾಲೇಜಿಗೆ ಕಳಿಸ್ತಾ ಇದ್ದೀರಿ, ಒಕ್ಕಲ್ತನದ ಕಾಲೇಜಿಗೆ. ಸಂತೋಷ. ಈಗ ಒಂದು ನಮ್ಮ ರೈತರಿಗೆ ಇಲ್ಲಿ ಏನು ಪಾಠಪ್ಪ ಅಂತಂದ್ರ, ಸಣ್ಣ ಹಿಡುವಳಿ ಒಳಗ 1.5 ಎಕರೆ ಒಳಗ ಸಂತೃಪ್ತ ಜೀವನ ನಡೆಸಬಹುದು, ನಾವು ಪ್ರಗತಿಯನ್ನ ಕೂಡ ಸಾಧಿಸಬಹುದು ಅನ್ನುವಂತ ಒಂದು ಸಂದೇಶ ನಮ್ಮ ರೈತರಿಗೆ ತಾವ ಏನ್ ಹೇಳ್ತಾ ಇದ್ರಿ? ಅದೇ ಸಣ್ಣ ಜಮೀನ ಹೆಚ್ಚಿಗೆ ಖರ್ಚು ಮಾಡಿ ನಾವು ಹೆಚ್ಚಿಗೆ ಹೊಲ ಇಟ್ಕೊಂಡು ಹಾಳ ಮಾಡ್ಕೊಳಕಿನ, ಸ್ವಲ್ಪ ಜಮೀನದಾಗನ ನಾವು ಹೆಚ್ಚೆಚ್ಚಿಗೆ ಬೆಳಿ, ಯಾವ್ದು ಉತ್ಪನ್ನ ಹೆಚ್ಚಿಗೈತಿ ಅದನ್ನು ಮಾಡ್ಕೊಂಡು ಕೇಸಿ ಬೆಳೆದು ಒಳ್ಳೇದು ಉತ್ತಮ ಅಂತ ತಿಳ್ಕೊಳ್ತೀನಿ ರೀ. ಈಗ ಹೆಚ್ಚಿಗೆ ಸುಮ್ಮನೆ ಸರ್ಕಾರಿ ಗೊಬ್ಬರ ಸಿಕ್ಕಂಗೆ ಸುರುವುದು, ಭೂಮಿನೂ ಬರಡಾಕೈತಿ, ಇಂಥವೆಲ್ಲ ಮಾಡೋದಕ್ಕಿನ ನಮ್ಮ ಅಷ್ಟೇ ನಮ್ಗೆ ಎಷ್ಟು ನೀಗ್ತದೆ, 2 ಎಮ್ಮಿನ ನೀಗ್ತಂದ್ರೆ 2 ಎಮ್ಮಿನ ಮಾಡ್ಕೋಬೇಕು, ಅದನ್ನು ನಮ್ಮ ಹೊಲಕ್ಕೆ ಹಾಕೋಬೇಕು. ಈ ಥರ ಯಾರಿಗೆ ನಾವು ಯಪ್ಪ ಅನ್ಲಾರ್ದಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ನನ್ನ ಆಸೆ. ಈಗ ನೋಡ್ರಿ, ತಮ್ಮ ತೋಟದೊಳಗೆ ಈ ಬೆಳೆಗಳಲ್ಲದೆ ತಾವು ಜೇನು ಪೆಟ್ಟಿಗೆಗಳನ್ನು ಕೂಡ ಸಾಕಿದ್ದೀರಿ, ಇದು ಬಹಳ ಖುಷಿ ಕೊಡುವಂಥದ್ದು. ಯಾವ ರೀತಿ ನಿಮಗೆ ಇದರಿಂದ ಅನುಕೂಲ ಆಗ್ತದೆ ಅಂತೀರಿ? ಈಗ ಜೇನು ಪೆಟ್ಟಿಗೆಯಿಂದ ನಮ್ಗೆ ಜೇನ್ಲಿಂದ ನಮ್ಗೆ ಲಾಭ ಅಂತ ಮಾಡಿಲ್ಲರಿ ನಾನು, ಪರಾಗಸ್ಪರ್ಶ ಆಗ್ತದ್ರಿ. ಈಗ ಒಂದು ಈಗ ಪಲ್ಲೆ ಒಂದು ಬದನಿ ಗಿಡ ಹಿಡ್ಕೊಂಡು ತಮಾಟಿ ಗಿಡ ಏನಿದ್ರೆ ಜೇನು ಹುಳದ ಅಲ್ಲಿ ಒಂದರಿಂದ ಒಂದು ಹುಳ ಹೂವಿಗೆ ಅಡ್ಡಾಡೋದ್ರಿಂದ ಅದು ಪರಾಗಸ್ಪರ್ಶ ಆಗಿ ಹೆಚ್ಚಿಗೆ ಇಳುವರಿ ಆಗ್ಬೋದು ಮತ್ತು ರೋಗ ರುಜಿನೂ ಕಡಿಮೆ ಆಕದ್ರಿ. ಅದ್ರ ಸಂಬಂಧ ಜೇನು ಪೆಟ್ಟಿಗೆನೂ ಮಾಡ್ಕೊಂಡಿನಿ ರೀ. ಆಮೇಲೆ 2020-21 ಇದ್ರೊಳಗ್ರಿ ನಮ್ಗೆ ಪಟ್ಟಣ ಶೆಟ್ಟಿ ಸರ್ ಅಂತೇಳಿ ನಮ್ಗೆ ಆತ್ಮ ಯೋಜನೆದಾಗ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟಾರೆ. ಬಹಳ ಸಂತೋಷ. ಈಗ ಈ ಒಂದು ವ್ಯತ್ಯಾಸವನ್ನು ಗಮನಿಸಿರಿ, ಈಗೇನು ಜೇನು ಹುಳುಗಳ ಅದು ಪೆಟ್ಟಿಗೆ ಇರುಳುದ್ರಿಂದ ನಮ್ಮಲ್ಲಿ ಇಳುವರಿ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದು ಏನು ಮಾತು ಹೇಳಿದ್ರಲ್ಲ ತಾವು, ಅದ್ರದ್ದು ಒಂದು ಅನುಭವ ನಿಮಗೆ ಆಗ್ಯದ? ಈಗ ತಂದಿನಿ ಸರ್, ನನಗೆ ಅದರ ಅನುಭವ ಇಲ್ಲ, ಆದ್ರೆ ಮಂದಿ ಹೇಳಿದ್ರ ಮತ್ತು ನಮಗೂ ಗೊತ್ತಾಕದ್ರಿ. ಈ ಹುಳಿ ಬೀಜ ಏನಾರು ಮಾಡಿದೆ ಅಂದ್ರೆ ಅದು ಎಲ್ಲಿ ಜೇನು ಹುಳ ಬಾಳ ಇರ್ತದ ಅಲ್ಲಿ ಹುಳಿ ಬೀಜ ಗಟ್ಟಿ ಹಾಕದ್ರಿ. ಆ ಉದ್ದೇಶದಿಂದ ನಮಗೂ ಅದು ಚಲೋ ಅಂತ ತಿಳ್ಕೊಂಡು ಕೇಸಿ ಜೇನು ಪೆಟ್ಟಿಗೆ ತಂದಿನಿ. ಒಂದು 10 ಪೆಟ್ಟಿಗೆ ಮಾಡೇನ್ರಿ, ಅದ್ರಾಗ ಒಂದು 5 ಪೆಟ್ಟಿಗೆ ಬಂದವ್ರಿಗೆ ಇನ್ನೊಂದು 5 ಪೆಟ್ಟಿಗೆ ಬಂದಿಲ್ಲ, ಕೊಡ್ತೇನೆ ತಯಾರಿನ. ಮತ್ತೆ ಅದ್ರೊಳಗೆ ಏನಾದ್ರೂ ನೀವು ಹೆಂಗ್ ಸಾಕಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿರಿ? ತಿಳ್ಕೊಂಡಿನಿ ಸರ್. ಅದಕ್ಕೆ ಈಗ ತಳಗ ಅದ್ರ ಸಂಸಾರದ ಮನಿ ಅಂತ ಒಂದಿರ್ತದ್ರಿ, ಅದ್ರ ಮ್ಯಾಗ ಮತ್ತೆ ನಾವು ಜೇನಿನ ಗೂಡು ಇಡೋದೊಂದು ಬೇರೆ ಇರ್ತದ್ರಿ. ಅದಕ್ಕೆ ಅದು ಜೇನು ಹುಳ ಬಹಳ ಆದ ನಂತರ ಒಂದು ಮ್ಯಾಗ ಜೇನು ಪೆಟ್ಟಿಗೆ ಅದೊಂದು ಬೇರೆ ಹಿಡಿದು ಇಡ್ಬೇಕ್ರಿ. ಅದಕ್ಕೆ ಈಗ ಇಟ್ಟಿನ್ರಿ, ಈಗ ಅದ್ರ ಮ್ಯಾಗ ಕುಂದಲಾಕತ್ತೇವ್ರಿ. ಅಂದ್ರೆ ನಾ ತಂದು ಈಗ ಒಂದು 3-4 ತಿಂಗಳು ಆಯ್ತು ರೀ ಅಷ್ಟೇ. ಅದ್ರಾಗ ಹೆಚ್ಚಿಗೆ ಅನುಭವ ಇನ್ನ ಸಿಕ್ಕಿಲ್ರಿ ನಮ್ಗೆ. ತಮ್ಮಲ್ಲಿ ಜಾನುವಾರುಗಳು ಕೂಡ ಅದಾವ, ಅವುಗಳಿಗೆ ಮೇವು ಬೇಕಾಗ್ತದೆ, ಅದಕ್ಕೆ ಮೇವಿನ ಬೆಳೆಗಳನ್ನು ಕೂಡ ಬೆಳೆದಿರಿ. ಆಮೇಲೆ ಸಾಮಾನ್ಯವಾಗಿ ನಮಗೆ ಹಸಿ ಮೇವು ಸಿಗಲಾರದಂತ ಒಂದು ಸಂದರ್ಭದೊಳಗೆ ಯಾವ ರೀತಿ ತಾವು ಮಾಡ್ತಾ ಇದ್ರಿ? ಇದನ್ನೇ ಸೈಲೇಜ್ ಮಾಡ್ತಿರೋ ಅಥವಾ ಮತ್ತೆ ಅದರ ಸಲುವಾಗಿ ಏನಾದರೂ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರು? ಸರ್, ನಮ್ಗೆ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ಗೋವಿಂದ ರೆಡ್ಡಿ ಸಾಹೇಬರು ಇಲ್ಲಿ ಡವಳಿಗೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾಗ್ರಿ, ಅದು ಹೈಡ್ರೋಪೋನಿಕ್ಸ್ ಅಂತ ಹೇಳಿ ಒಂದು ಇದು ಕೊಟ್ಟಾರ್ರಿ. ಅದಕ್ಕೆ ಮೆಕ್ಕೆಜೋಳ ಒಂದು 1/4 ಕೆಜಿ ನಾನು ಮೆಕ್ಕೆಜೋಳ ಹಾಕಿದ್ನಿ ಅಂದ್ರೆ 8 ದಿವಸಕ್ಕೆ 4 ಕೆಜಿ ಹಾಕೈತ್ರಿ. ಅದು ಮೊದಲು ನಾನು ಮೆಕ್ಕೆಜೋಳ ಹಾಕಲಾರ್ದಾಗ ಹಾಲ 2-2 ಚರಿಗೆ ಹಿಂಡುದು, ಅದನ್ನ ಹಾಕಕತ್ತಿದ್ದ ಒಂದೊಂದ್ ಚರಿಗೆ ಹೆಚ್ಚಿಗೆ ಹಾಲು ಹಿಂಡ್ತದ್ರಿ. ಆಮೇಲೆ ಅದು ಒಂದು ದಿವಸ 24 ತಾಸ ನೀರ ನೆನೆ ಇಡ್ಬೇಕ್ರಿ. ಆಮೇಲೆ 48 ಗಂಟೆ ಅದನ್ನ ಒಂದು ಚೀಲದಾಗ ಕಟ್ಟಿಡ್ಬೇಕ್ರಿ. ಅದು ಸ್ವಲ್ಪ ಸಣ್ಣ ಮಳಿಗೆ ಬಂದ ನಂತರ ಟ್ರೇದಾಗ ಹಾಕ್ತೇವ್ರಿ. ಆ ಟ್ರೇದಾಗ ಹಾಕಿ 8 ದಿವಸ ತನಕ ನಾವು ಅದ್ರಾಗ ಅದು ಸ್ಪ್ರೇ ಮಾಡ್ತೈತ್ರಿ ನೀರ್ ತಾನೇ. ಅದು 8 ದಿವಸ ಆಯ್ತಂದ್ರ ಒಂದು ಗೇಣ್ ಬೆಳಿತಾರೆ, ಅಂದ್ರೆ ಒಂದು 8-9 ಇಂಚ್ ಬೆಳಿತಾರೆ. 8-9 ಇಂಚ್ ಬೆಳಿತಂದ್ರ ಅದನ್ನ ದಿವಸ ಒಂದೊಂದು ಟ್ರೇ ನಾವು ದನಕ್ಕೆ ಹಾಕಿದ್ರಿ, ಒಂದೊಂದು ಚರಿಗೆ ಹಾಲ ಹೆಚ್ಚಿಗೆ ಹಿಂಡ್ತಾರ್ರಿ, ಮತ್ತು ಒಳ್ಳೆ ತಾಕತ್ ಬರ್ತದೆ. ಎಲ್ಲ ಬೇರ್ ಹೆಣದ್ ಬಿಟ್ಟಿರ್ತದೆ, ಚಾಪಿ ತರ ಹೆಣದ್ ಬಿಟ್ಟಿರ್ತದ್ರಿ. ಅದು ಹಿಂಗೆ ಒಂದೇ ಬೆಳೆ ಎತ್ತಿ ಬಿಟ್ರೆ ಪೂರಾ ಚಾಪಿ ಚಾಪಿನ ಹೇಳ್ತದ್ರಿ. ಅಂದ್ರೆ ಏನು ಇದು ಸರಳವಾಗಿ ಒಂದು ಪೌಷ್ಟಿಕ ಆಹಾರವನ್ನು ನಾವು ಯಾವಾಗ ಬೇಕಾವಾಗ ತಯಾರು ಮಾಡ್ಕೋಬಹುದು ಅಂತೀರಿ? ನಾವು ಯಾವಾಗ ಈ ಸದ್ ಇಷ್ಟು ದಿವಸ ನಮ್ಗೆ ಇದ್ದಿದ್ದಿಲ್ಲ ರೀ ಮೆಕ್ಕೆಜೋಳ, ಈಗ ರಾಶಿ ಮಾಡೇನ್ರಿ, ಇನ್ ಮ್ಯಾಗ ಒಂದು 7-8 ಚೀಲ ತೆಗೆದಿಡ್ತೇನ್ರಿ. ಆಮೇಲೆ ಅದನ್ನ ದಿವಸ ಡೈಲಿ ಅವಕ್ಕ 2-2 ಕೆಜಿ ಹಾಕ್ತೇನ್ರಿ. 2 ಕೆಜಿ ಅಂದ್ರೆ 4 ಟ್ರೇ ಹಾಕ್ತೇನ್ರಿ. ಅದ್ ದಿವಸ 4 ಟ್ರೇ ಹಾಕಿದ್ರೆ ದಿವಸ 4 ಎಮ್ ಅದಾವ್ರಿ, ದಿವಸ 4 ಎಮ್ಗೆ ಒಂದೊಂದು ಟ್ರೇ ಹಾಕ್ತೇನ್ರಿ. ಅದ್ರಿಂದ ಹೆಚ್ಚಿಗೆ ಇದು ಆತರಿ, ಎಂತ ಮೇವ್ ಹಾಕಿದ್ರು ಹೈಡ್ರೋಪೋನಿಕ್ಸ್ ಇದು ಮೆಕ್ಕೆಜೋಳದಂಗ ಯಾವ ತಾಕತ್ ಇಲ್ರಿ. ಅದು ಅಂದ್ರೆ ಇಲ್ಲಿ ತನಕ ನೀವು ಬೇರೆ ಬೇರೆ ಮೇವು ಹಾಕ್ತಾ ಇದ್ರಿ, ಆದ್ರೆ ಮೆಕ್ಕೆಜೋಳದ ಏನು ನೀವು ಈಗೇನು ಹೈಡ್ರೋಪೋನಿಕ್ಸ್ ಒಳಗೆ ಬೆಳೆದಂತದ್ದು ಬಹಳ ಅನುಕೂಲ ಆಗಿದೆ, ಬಹಳ ಒಳ್ಳೆ ವ್ಯವಸ್ಥೆ ಅಂತ ಹೇಳಿ ಹೇಳ್ತಾ ಇದ್ರಿ? ಹೌದು ಸರ್, ಅದು ಬಹಳ ಹೆಚ್ಚಿಗನಕೇನ್ರಿ, ಯಾ ಹಸಿ ಮೇವು ಬೇಕಾದಂತ ಮೇವು ಹಾಕಿದ್ರು ಅದರಷ್ಟು ತಾಕತ್ ಯಾವ ಬರಂಗಿಲ್ಲ. ಹಾಲನು ಹೆಚ್ಚಿಗಿಡ್ತದ್ರಿ, ಅದು ದನನು ಚಲೋ ಹಾಕದ್ರಿ. ಅದಕ್ಕೆ ಹೈನು ಮಾಡಂಥವ್ರು ಪಶುಪಾಲಕರು ಇದ್ರ ಕಡೆ ಲಕ್ಷ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ನಮಗೆ ಬಹಳ ಲಿಮಿಟೆಡ್ ಜಾಗ ಇರ್ತದ, ಅಂತ ಸಂದರ್ಭದೊಳಗೆ ಯಾವ ರೀತಿ ಶ್ರೀಶೈಲಗೌಡರು ಈ ಪ್ರಯೋಗ ಮಾಡಿದ್ದಾರೆ, ತಮ್ಮಲ್ಲಿ ಕೂಡ ಇದನ್ನ ಮಾಡಿಕೊಳ್ಳೋದಕ್ಕೆ ಬಹಳ ಸರಳವಾದಂತಹ ಒಂದು ಕೆಲಸ ಅಂತ ಹೇಳಿ ಹೇಳಬಹುದು. ಹೌದು ಸರ್, ಅದನ್ನ ಮಾಡೋದ್ರಿಂದ ನಮಗ್ ಮಾತ್ರ ಒಳ್ಳೇದಾಗಿದ್ರೆ ಅದು ಇನ್ನೊಬ್ರು ಮಾಡ್ಕೋತ ಹೋಗ್ಲಿ, ಅವ್ರಿಗೂ ಚಲೋ ಆಗ್ಲಿ ಅನ್ನುವಂಥದ್ದು ನನ್ನ ಆಶೆ. ಈಗ ತರಕಾರಿಗಳು ಕೂಡ ನಿಮಗೆ ಈ ಒಂದು ಹಾದಿ ಒಳಗೆ ಬಹಳಷ್ಟು ಸಹಕಾರಕ್ಕೆ ಬಂದಾವ, ಯಾವ ರೀತಿ ಅದರ ಆದಾಯ ಅಂತೀರಿ? ಅದು ನೋಡಿ ಸರ್, ಕಾಯಿಪಲ್ಲೆ ಅಂದಾಗ ಮೀ ರೇಟ್ ಹೆಚ್ಚಿಗೆ ಇರ್ತದ್ರಿ, ಒಮ್ಮೆ ಕಡಿಮೆ ಇರ್ತೈತ್ರಿ, ಅದನ್ನ ನಂಬಂಗಿಲ್ರಿ ನಾವು. ಎಲ್ಬೇಳೆ ಮಾತ್ರ ನಂಬಿನ್ರಿ, ಯಾಕಂದ್ರೆ ಫಿಕ್ಸ್ ರೇಟ್ ರೀ ಅದು. ಅದು ಒಂದು ತಿಂಗಳಿಗೆ ಈಗ ಇಂಜಿನಿಯರ್ ಪಗಾರ ಇದ್ದಂಗ್ರಿ, ಒಂದ್ ಎಕರೆ ಮಾಡಿದ್ರೆ ತಿಂಗಳ 50,000 ರೂಪಾಯಿ ನಮಗೆ ಬರ್ತೈತೆ ಅನ್ನೋದು ಖಾತ್ರಿ ಇರ್ತದ್ರಿ. ಇದು ಕಾಯಿಪಲ್ಲೆದ್ದಂದ್ರಿ ಒಮ್ಮೆ 10 ರೂಪಾಯಿಕ್ಕ ಒಂದು ಪುಟ್ಟಿನೂ ಕೊಡ್ತೇವ್ರಿ, ಅದು ಒಮ್ಮೆಮ್ಮೆ ಅನ್ನೋದ 1,000 ರೂಪಾಯಿಕ್ ಒಂದೊಂದು ಪುಟ್ಟಿನ ಮಾರ್ತಾರೆ, ಟಮಾಟಿ ಬದ್ನೆಕಾಯಿ ಹಿಂಗೆಲ್ಲ ಮಾಡಿದ್ರೆ. ಅದ್ರ ಮ್ಯಾಗ ನಮ್ಗೆ ವಿಶ್ವಾಸ, ಅದೊಟ್ಟು ನಾವು ಎಲ್ಬೆಳ್ಳಿ ಮ್ಯಾಗನ ಹೆಚ್ಚು ಇದು ಮಾಡೇವ್ರಿ, ಯೂನಿಟ್ ಮತ್ತೆ ಈಗ ಇದಿಟ್ಟು ಎಲ್ಲಿ ಬೆಳಿನೇ ಮಾಡಿನ್ರಿ. ಆದ್ರೂ ಕೂಡ ಈ ತರಕಾರಿಗಳು ಏನಾಗಿ ಬಿಡ್ತಪ್ಪ ಅಂತಂದ್ರೆ ನಿಮ್ಗೆ ದಿನನಿತ್ಯ ನಿಮ್ ಕೈಯಾಗಿ ದುಡ್ಡು ಆಡುವಂತಹ ಒಂದು ವ್ಯವಸ್ಥೆ ಆಗ್ತದ, ಅದ್ರ ಸರಾಸರಿ ಏನ್ ಇರ್ತದ ಅಂತೀರಿ? ನಮ್ಗೆ ಅದನ್ನು ಯಾಕಂದ್ರೆ ಬರೇ ಒಂದಿನ ನಂಬಿದ್ರ ಈ ಉಳ್ದ ಎಲ್ಲ ಒಟ್ಟು ಈಗ 2 ಎಕರೆನು ನಾವು ಎಲ್ಲಿ ಬೆಳಿ ಮಾಡಿದ್ರೆ ನಿಗಂಗಿಲ್ರಿ, ಯಾಕಂದ್ರೆ ಆಳಿಂದು ಬಹಳ ಶಾರ್ಟೇಜ್ ಬರ್ತೈತಿ. ಅದಕ್ಕೆ ಎಲ್ಲ ಅದು ಇರ್ಬೇಕು ಇದ್ರಬೇಕಂತ ನಾನು ಈಗ ಗೋಧಿ ನಮ್ಮ ಮನಿ ಪೂರ್ತಿ ಗೋಧಿ ಹಾಕೊಂಡೇನ್ರಿ, ಆಮೇಲೆ ಜೈ ಗೋಧಿ ಅಂತ ಹಾಕೊಂಡೀನಿ, ಅದೇ ಮೆಂತೆ ಕೊತ್ತಂಬರಿ ಬದನೆ ಗಿಡ ತಮಾಟಿ ಗಿಡ ಬೆಂಡಿ ಹೀರಿ ಎಲ್ಲಾ ತರನು ಮಾಡ್ಕೊಂಡು ಅಂದ್ರೆ ಒಂದ್ರಾಗ ಸ್ವಲ್ಪ ಕಡಿಮೆ ಆದ್ರೂ ಇನ್ನೊಂದ್ರಾಗ ಈಗ ಟಮಾಟಿ ರೇಟ್ ಕಡಿಮೆ ಇದ್ದಾಗ ಬದನೆಕಾಯಿ ರೇಟ್ ಇರ್ತದೆ, ಹಿಂಗಾಗಿ ಹೊಸ ತರ ಒಂದಿಟ್ಟು ಮಾಡ್ಕೊಂಡಿನ್ರಿ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಹೇಳ್ತೀರಿ? ಹೇಳ್ತೇನೆ ಸರ್, 9634564134. ಆತ್ಮೀಯರೇ, ಈಗೇನು ಶ್ರೀಶೈಲಗೌಡರು ತಮ್ಮ ನಂಬರ್ ಹೇಳ್ಯಾರ, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9632456134 ಈ ನಂಬರ್ನ ತಾವು ಡಯಲ್ ಮಾಡಿ ಶ್ರೀಶೈಲಗೌಡರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಮೇಟಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ವಿಶೇಷವಾದಂತಹ ಅನುಭವಗಳನ್ನ, ಯಾಕಪ್ಪ ಅಂತಂದ್ರೆ ನಮ್ಮ ಭಾಗದೊಳಗೆ ವೀಳ್ಯದೆಲೆ ಎಲೆಬಳ್ಳಿ ಬಹಳ ಕಡಿಮೆ ಅಂತ ಹೇಳಿ ಹೇಳ್ಬೋದು, ವಿರಳ ಅಂತ ಹೇಳಿ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ನಿಮ್ಮಂಥವ್ರು ಏನು ಪ್ರಯೋಗ ಮಾಡಿರ್ತೀರಿ, ಅದು ನಮ್ಮ ರೈತರಿಗೆ ಒಂದು ದಾರಿದೀಪ ಆಗ್ತದ. ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ತಾವು ಮಾಡಿ ಯಾವ ರೀತಿ ನಮ್ಮ ರೈತರು ಸಣ್ಣ ಹಿಡುವಳಿಯಲ್ಲೇ ಒಂದು ಸುಸ್ಥಿರವಾದಂತಹ ಒಂದು ಬದುಕನ್ನು ಕಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಮ್ಮ 2.5 ದಶಕಗಳ ಕೃಷಿ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ಕೆಲವರು, ಇದುವರೆಗೆ ಎಲೆಬಳ್ಳಿಯ ಬೇಸಾಯದಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ ತಾಲೂಕಿನ ಚೊಂಡಿ ಗ್ರಾಮದ ಕೃಷಿಕ ಶ್ರೀಶೈಲಗೌಡ ಮೇಟೆಯವರೊಂದಿಗೆ ಸಂದರ್ಶನವನ್ನು ತಾವು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಈಗ ಕೇಳಿ ಕೆಲವು ಜನಪದ ಗೀತೆಯನ್ನು ಹಾಡಿದ್ದಾರೆ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರು. ನಿಮಗೊಂದು ಸಿಹಿ ಸುದ್ದಿ, ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೇ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಪಡಿತರ ಚೀಟಿ ಅತ್ಯವಶ್ಯಕ ಆದರೆ ABARK ಕಾರ್ಡ್ ಕಡ್ಡಾಯವಲ್ಲ ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ABARK ಕಾರ್ಡ್ ವಿತರಿಸಲಾಗುತ್ತಿದೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ನೀಡಿ ABARK ಸೌಲಭ್ಯ ಪಡೆಯಬಹುದು ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ರಾಷ್ಟ್ರೀಯ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೂ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ COVID-19 ಬಿಕ್ಕಟ್ಟಿನ ಸಮಯದಲ್ಲೂ ಕಾಲಕಾಲಕ್ಕೆ ಲಸಿಕೆಗಳನ್ನು ಕೊಡಿಸಲು ಮರೆಯದಿರಿ ಸಾಮಾಜಿಕ ಅಂತರ ವೈಯಕ್ತಿಕ ಸ್ವಚ್ಛತೆ ಸೋಂಕು ನಿಯಂತ್ರಣ ಅಭ್ಯಾಸಗಳನ್ನು ಖಚಿತಪಡಿಸಿಕೊಳ್ಳಿ ಕೆಮ್ಮು ಜ್ವರ ಶೀತ ಇದ್ದಲ್ಲಿ ಲಸಿಕೆ ನೀಡುವುದನ್ನು ಮುಂದೂಡಿ ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಭವಿಷ್ಯದ ಟೆಕ್ನಿಕ್ ಬಳಸಿ 100 ಡಾಲ್ಮಿಯಾ ಡಾಲ್ಮಿಯಾ ಸಿಮೆಂಟ್ ಇಂದ ಮನೆ ಕಟ್ಟಿಸಿ 100 ಇದರಲ್ಲಿರೆ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆಯ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ 100 ಪಡೆಯಿರಿ 100 ಡಾಲ್ಮಿಯಾ ಡಾಲ್ಮಿಯಾ ಸಿಮೆಂಟ್ ಫ್ಯೂಚರ್ ಟುಡೇ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಹಸ್ರ ಹೊಲ ಹಾಳು ಮಾಡಲಾಕ ಬಂದ ಕಾಡ ಹಂದಿ ಬಳಗ ಹಸ್ರ ಹೊಲ ಹಾಳು ಮಾಡಲಾಕ ಬಂದ ಕಾಡ ಹಂದಿ ಬಳಗ ಹೊಡೆದಟ್ಟುದಕ್ಕ ರಾತ್ರಿ ಹಗಲ ಕಾದಿಕಾರ್ಗಿಲ್ಲ ನರಕದೊಳಗ ನಂದಿಲ್ಲ ದೀಪ ಒಳಗ ಹೊಡೆದಟ್ಟುದಕ್ಕ ರಾತ್ರಿ ಹಗಲ ಕಾದಿಕಾರ್ಗಿಲ್ಲ ನರಕದೊಳಗ ನಂದಿಲ್ಲ ದೀಪ ಒಳಗ ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಪಾತಕಿಗಳ ರಾಜ್ಯ ಪಾಕಿಸ್ತಾನ ಭುವಿಯ ಮ್ಯಾಲ ಪಾತಕಿಗಳ ದೇಶ ಪಾಕಿಸ್ತಾನ ಅನ್ನ ಹಾಕಿದರ ಕನ್ನ ಹಾಕುವ ನರಿತ್ವಾಳಗಳನ್ನ ಮಾಡಬೇಕು ದಮನ ಮಾಡಬೇಕು ದಮನ ಆಗವುರಿ ಶಮನ ದಿಲೀಪ ಶಿವ ಬಸ್ಸು ಬಾಗಲ ಕ್ವಾಟಿ ಹೊಸ ಜೋಡಿ ವತನ ದಿಲೀಪ ಶಿವ ಬಸ್ಸು ಬಾಗಲ ಕ್ವಾಟಿ ಹೊಸ ಜೋಡಿ ವತನ ವೀರ ಭಾರತೀಯ ಮುಕುಟ ಏರಿದ ಕೆಂಪು ವಜ್ರರತ್ನ ಮಾಡಬೇಕು ಜತನ ವೀರ ಭಾರತೀಯ ಮುಕುಟ ಏರಿದ ಕೆಂಪು ವಜ್ರರತ್ನ ಮಾಡಬೇಕು ಜತನ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಎಂದಿಗಾದರೂ ಸಾವು ತಪ್ಪದು ಎಂದಿಗಾದರೂ ಸಾವು ತಪ್ಪದು ಸತ್ತವರು ಸಾಯಲಿಲ್ಲ ಎಂದಿಗಾದರೂ ಸಾವು ತಪ್ಪದು ಸತ್ತವರು ಸಾಯಲಿಲ್ಲ ಕಾದಿ ಕಾದಿ ತಾಯಿ ಮಾನ ಕಾದವರ ಸಾವು ತಟ್ಟಲಿಲ್ಲ ನರಕ ಮುಟ್ಟಲಿಲ್ಲ ಕಾದಿ ಕಾದಿ ತಾಯಿ ಮಾನ ಕಾದವರ ಸಾವು ತಟ್ಟಲಿಲ್ಲ ನರಕ ಮುಟ್ಟಲಿಲ್ಲ ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗೌಡ ಹಾಡಿದಂಥ ಕವನ ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗೌಡ ಹಾಡಿದಂಥ ಕವನ ಸಾವೇ ಇಲ್ಲದ ಶೂರರಿಗೆ ಸಾವಿರದ ಒಂದು ನಮನ ಶತಕೋಟಿ ಕೋಟಿ ನಮನ ಸಾವೇ ಇಲ್ಲದ ಶೂರರಿಗೆ ಸಾವಿರದ ಒಂದು ನಮನ ಶತಕೋಟಿ ಕೋಟಿ ನಮನ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಮೆಚ್ಚಿದಾಳು ದುರ್ಗ ಮೆಚ್ಚಿದಾಳು ದುರ್ಗ ಮೆಚ್ಚಿದಾಳು ದುರ್ಗ ಚುಕ್ಕುಳು ಕೈಯಾನ ಬೋರಂಗಿ ಹಾಂಗ ಚುಕ್ಕುಳು ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಆಡಸ್ತಾನ ಬಲ್ಲಂಗ ಭಗವಾನ ಆಡಸ್ತಾನ ಬಲ್ಲಂಗ ಭಗವಾನ ಡಾಡಂದ್ರ ನಡೆದೇನ ಡಾಡಂದ್ರ ನಡೆದೇನ ಚುಕ್ಕುಳು ಕೈಯಾನ ಬೋರಂಗಿ ಹಾಂಗ ಚುಕ್ಕುಳು ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ಬಣ್ಣ ಬಣ್ಣದ ಪಕ್ಕ ಬಂದು ಕಣ್ಣ ಕನಸ ಪರದಿಯ ಮ್ಯಾಲ ಕುಣದು ಬಣ್ಣ ಬಣ್ಣದ ಪಕ್ಕ ಬಂದು ಕಣ್ಣ ಕನಸ ಪರದಿಯ ಮ್ಯಾಲ ಕುಣದು ಹಿಡಿದು ಹಾಕಿದ ಮ್ಯಾಲಿನ್ನೇನ ಹಿಡಿದು ಹಾಕಿದ ಮ್ಯಾಲಿನ್ನೇನ ಬ್ಯಾಡಂದ್ರ ನಡೆದೇತೇನ ಬ್ಯಾಡಂದ್ರ ಚಿಕ್ಕೊಳ ಕೈಯಾನ ಬೋರಂಗಿ ಹಾಂಗ ಚಿಕ್ಕೊಳ ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ¶¶ ಕಡಿ ತಪ್ಪಲ ಋಣಗುಳ ತಿಂದಿ ಕಡ್ಡಿ ಪೆಟ್ಟಿಗಿಯೊಳಗ ನೀ ಬಂದಿ ಕಡಿ ತಪ್ಪಲ ಋಣಗುಳ ತಿಂದಿ ಆಡಿಸಿದಂಗಾಡು ನೀ ಮೌನ ಆಡಿಸಿದಂಗಾಡು ನಿಮ್ಮ ಬ್ಯಾಡ ಬ್ಯಾಡಂದ್ರ ನಡೆದೇತೇನ ಬ್ಯಾಡ ಬ್ಯಾಡಂದ್ರ ನಡೆದೇತೇನ ಚುಕ್ಕಳ ಕೈಯಾನ ಬೋರಂಗಿ ಹಾಂಗ ಚುಕ್ಕಳ ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ